ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. कृषि एवं किसान कल्याण मंत्रालय, भारत सरकार. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಸುಕುಮಾರ ಅವರೊಂದಿಗೆ, ನಂತರ ಸುಗಂಧರಾಜ ಬೇಸಾಯ ಕುರಿತು ದಾವಲ್ ಸಾಬ್ ಫಕೀರ್ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನಗಳು ಪ್ರಸಾರವಾಗಲಿವೆ. इधर इधर इधर हम बोल रहे हैं तेरे बीजू का. पुतला बोल रहे हैं? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गो से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहाँ, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परम्परा है परम्परागत खेती. ಕೇಳಿ ಮೊದಲಿಗೆ ಕೃಷಿ ಅನುಭವ ಕುರಿತು ಶ್ರೀ ಸುಕುಮಾರ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಬಸವನದುರ್ಗ ಗ್ರಾಮದ ಶಿವು ಎಂಬ ಯುವ ರೈತರು ನಮ್ಮೊಟ್ಟಿಗಿದ್ದಾರೆ. ಇವರು ಮೂಲತಃ ವೃತ್ತಿ ಬಂದು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ಕೊರೋನಾ ಬಂದಾಗಿನಿಂದ ಆಟೋದಿಂದ ಜೀವನ ಮಾಡೋದು ಕಷ್ಟ ಆಯಿತು. ಅಂದರೆ ಎಲ್ಲ ಸಂಚಾರಗಳು ಸ್ಥಗಿತಗೊಂಡಿದ್ದರಿಂದ ಆಟೋದಿಂದ ಜೀವನ ಮಾಡೋದು ಕಷ್ಟ ಆಯಿತು. ಆಗ ಇವರಿಗೆ ಬದುಕಿಗೆ ಅಥವಾ ಇವರ ಜೀವನಕ್ಕೆ ಸಹಾಯಕ್ಕೆ ಬಂದದ್ದು ಹೊಸಪೇಟೆಯಲ್ಲಿರ್ತಕ್ಕಂಥ ಸಖಿ ಸಂಸ್ಥೆ. ಈ ಸಖಿ ಸಂಸ್ಥೆಯಿಂದ ಕೃಷಿ ಮಾಡಲಿಕ್ಕೆ ಏನೇನು ಸಹಾಯ ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಈಗ ಶಿವು ಅವರು ಕೃಷಿಯನ್ನು ಆರಂಭಿಸಿದ್ದಾರೆ. ಅದರಲ್ಲೂ ಮೊದಲ ಬಾರಿಗೆ ಭತ್ತವನ್ನು ಬೆಳೆದಿದ್ದಾರೆ. ವಿಶೇಷವಾಗಿ ಸಾವಯವ ಗೊಬ್ಬರಗಳಿಂದನೇ ಈ ಭತ್ತವನ್ನು ಬೆಳೆದಿದ್ದಾರೆ. ಅಂದರೆ ಯಾವುದೇ ರಾಸಾಯನಿಕ ಒಳಸುರಿಗಳನ್ನು ಕೊಡದೆ ಸಾವಯವ ಒಳಸುರಿಗಳನ್ನು ಕೊಟ್ಟ ಈ ಭತ್ತವನ್ನು ಅವರು ಬೆಳೆದಿದ್ದಾರೆ. ಇವರು ನಮ್ಮೊಟ್ಟಿಗಿದ್ದಾರೆ. ಇವರ ಈ ಮೊದಲ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಶಿವು. ನಮಸ್ಕಾರ. ನಿಮ್ಮ ಪೂರ್ಣ ಹೆಸರೇನಪ್ಪ? ಸುಕುಮಾರ್. ಶಿವಕುಮಾರ್ ಅಂತಾರೆ. ಹಾಂ ಹಾಂ. ನಿಮ್ಮದು ಸ್ವಂತ ಊರು ಯಾವುದು ಶಿವಣ? ನಮ್ಮದು ಸ್ವಂತ ಊರು ಅಂದ್ರೆ ಇದೆ ಬಸವನದುರ್ಗ. ನಿಮ್ಮ ತಂದೆಯವರು ಎಲ್ಲ ಕೃಷಿ ಮಾಡ್ತಾ ಇದ್ರೆ? ಕೃಷಿ ಮಾಡ್ತೀವಿ ಸರ್. ಏನೇನು ಬೆಳೀತಾ ಇದ್ರಿ ನಿಮ್ಮ ತಂದೆಯವರೆಲ್ಲ? ಇದೆ ಭತ್ತ ಇಲ್ಲ ಕಬ್ಬು ಬೆಳೀತಿದ್ರು ಸರ್. ನಾವೀಗ ಅವ್ರು ಬಿಟ್ಟರೆ ಮತ್ತೆ ನಾವು ಮಾಡ್ತಾ ಇದ್ದೀವಿ. ಲಾಕ್ಡೌನ್ ಆಗಿದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಹಾಂ ಹಾಂ. ಈಗ ನಿಮಗೆ ಕೃಷಿಯ ಅನುಭವ ಇತ್ತ ಮೊದಲಿಗೆ? ಇಲ್ಲ ಸರ್, ನಮಗೆ ಯಾವುದಿಲ್ಲ. ಹ್ಞೂ ಹ್ಞೂ. ಕೃಷಿ ಅನುಭವ ಏನು ಕೆಲಸ ಮಾಡ್ತಿದ್ರಿ ನೀವು? ಆಟೋ ಡ್ರೈವಿಂಗ್. ಮತ್ತು ಈಗ ನೀವು ಇದ್ದಕ್ಕಿದ್ದಂಗೆ ಕೃಷಿಗೆ ಬರಲಿಕ್ಕೆ ಕಾರಣ? ಲಾಕ್ಡೌನ್ ಆಗಿದೆ ಸರ್, ಯಾವ ದುಡಿಮೆ ಇದ್ದಿಲ್ಲ, ಲಾಕ್ಡೌನ್ ಆಗಿತ್ತು. ಮತ್ತೆ ಏನು ನಮಗೆ ದುಡಿಮೆ ಇಲ್ಲ ಏನಿಲ್ಲ ಅಂತಂದೇಳಿ ಮತ್ತೆ ಸೆಕ್ಯೂರಿ ಟ್ರಸ್ಟ್ಲಿದ್ದ ಒಂದು ಗದ್ದೆ ಕೊಡಿಸಿ ಗುತ್ತಿ ಕೊಡ್ತೀವಿ ಮಾಡ್ಕೊಂಬಿಡಪ್ಪ ಅಂತಂದು ಹೇಳಿದ್ರು, ಹಂಗಾಗಿ ಮಾಡ್ಕೊಂಡ್ವಿ ಸರ್. ಹೌದಾ? ಈಗ ಸಖಿ ಟ್ರಸ್ಟ್ ನಿಮಗೆ ಹೆಂಗೆ ಪರಿಚಯ ಆಯಿತು ಸರ್? ಅವ್ರ ಬಾಡಿಗೆ ಹೊಡಿತಿದ್ವಿ ಸರ್. ಅವ್ರದ್ದು ಬಾಡಿಗೆ, ಅವ್ರ ಬಾಡಿಗೆನು ಕೊಡ್ತಾರೆ ಸರ್. ಈಗಾದ್ರೆ ಲಾಕ್ಡೌನ್ಯಾಗ ಬಾಡಿಗೆ ಕೊಟ್ಟಾರ, ಈಗಾದ್ರೂ ಕೂಡ ಬಾಡಿಗೆ ಕೊಡ್ತಾನೆ ಇರ್ತಾರೆ. ಮತ್ತೆ ಗದ್ದೆ ಕೂಡ ಕೊಟ್ಟಾರ, ಅವ್ರು ಗದ್ದೆ ಸಹಾಯ ಮಾಡಿದ್ದಾರೆ. ನಿಮ್ಗೆ ಗುತ್ತಿಗೆ ತಗೊಂಡಿದ್ದೀರಿ ಈಗ, ಎಷ್ಟು ಎಕರೆ ತಗೊಂಡಿದ್ದೀರಿ? ಒಂದೂವರೆ ಎಕರೆ ಸರ್. ಒಂದೂವರೆ ಎಕರೆ ಗುತ್ತಿಗೆ ತಗೊಂಡಿದ್ದೀರಿ, ಎಷ್ಟು ವರ್ಷಕ್ಕೆ ಗುತ್ತಿಗೆ ಮಾತಾಡಿದ್ದೀರಿ ಸರ್? 3 ವರ್ಷ ಮಾತಾಡಿದೆ ಸರ್. 3 ವರ್ಷ ಮಾತಾಡಿದ್ದೀರಿ? ಅದು ಎಲ್ಲ ಸೆಕ್ಯೂರಿ ಟ್ರಸ್ಟೇ ಕಟ್ತದೆ ಸರ್. ನಾವೇನಿಲ್ಲ, ನಾವು ಅಷ್ಟೇ ಬೆಳಕನದು ತಾನದು, ಅದು ಸೆಕ್ಯೂರಿ ಟ್ರಸ್ಟ್ ಕೊಡೋದು ಅಮೌಂಟ್. ಗುತ್ತಿಗೆ ಗುತ್ತಿಗೆ ಎಲ್ಲ ಅವ್ರದೇ. ಮತ್ತೆ ಇದು ಅದಕ್ಕೆ ಏನನ್ನ ಬೇಕಾ, ಬೀಜ ಗೀಜ ಎಲ್ಲ ಅವರೇ ಕೊಡ್ತಾ ಇದ್ರು. ನಾವೇನ್ ಸುಮ್ಮನೆ ಗದ್ದೆ ಮಾಡೋದು ಆ ಥರ. ಈಗ ನಿಮಗೆ ಈ ಕೃಷಿ ಮಾಡಿದ ಅನುಭವ ಇರಲಿಲ್ಲ, ಆದರೆ ಇದಕ್ಕಿದ್ದಂಗೆ ಕೃಷಿ ಮಾಡಿ ಅಂದಾಗ ನಿಮಗೆ ಆ ಸಂದರ್ಭ ಹೆಂಗಿತ್ತು, ನಿಮ್ಗೆ ಏನನ್ನಿಸ್ತು ಅಂದ್ರೆ? ಆ ಟೈಮ್ನಾಗ ಏನಿದ್ದಿರಲ್ಲ ಸರ್, ಕೆಲಸ ಏನಿರಲ್ಲ, ಮಾಡಲೇಬೇಕಾಗಿತ್ತು. ಈಗ ಮನೆ ಖಾಲಿ ತಿರುಗಾಡಕ್ಕೆ ಖಾಲಿ ತಿರುಗಾಡ ಬಂದೆ, ಮತ್ತು ಅದು ಒಂದು ಕೆಲಸ ಈಗ ಸಿಕ್ತು ನಮಗೆ. ಲಾಕ್ಡೌನಾಗ ಎಲ್ಲಿ ತಿರುಗಾಡಂಗಿದ್ದಿಲ್ಲ. ಆ ಟೈಮ್ನಾಗ ಗದ್ದೆ ಮಾಡಕ್ಕಂತಂದೇಳಿ ಸೆಕ್ರೆಟ್ರಿಸ್ಟಿದ್ದ ಹೇಳಿದ್ರು, ಗದ್ದೆ ಮಾಡಿಬಿಡಪ್ಪ ನೀವು ಅಂದ್ರೆ ಆಯ್ತು ಅಂತಂದೇಳಿ ಗದ್ದೆ ಮಾಡಿದ್ವಿ. ಈಗ ನೀವು ಮೊದಲಿಗೆ ಈಗ ಭತ್ತ ಬೆಳೆದಿದ್ರಿ, ಈ ಭತ್ತದ ತಳಿ ಇದೆಲ್ಲ ಗೊತ್ತಿದೆ ನಿಮಗೆ? ಹಾಂ, ಅದು ಗೊತ್ತು. ಅದೇ RNR ಸರ್, ಶುಗರ್ಲೆಸ್ ಅಂತಾರಲ್ಲ, ಅದೇ RNR ಅದು ಭತ್ತ. ಒಂದೂವರೆ ಎಕರೆಗೆ ಈ ಭತ್ತ ಬೆಳಿಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಏನೇನು ಮಾಡಿದ್ರಿ ಈಗ ನೀವು ಸರ್? ಸ್ಟಾರ್ಟಿಂಗ್ ಅದೇ ಫಸ್ಟ್ ಬೀಜ ಹಾಕೋಕ್ಕಾಗಲಿಲ್ಲ ಸರ್ ನಮಗೆ, ಬೀಜ ಹಾಕೋಕ್ಕಾಗಲಿಲ್ಲ. ಬೀಜ ಹಾಕಿದ್ರು ಮೊದ್ಲು ಅವ್ರದಲ್ಲಿ ತಗೊಂಬಂದ್ವಿ, ಅವ್ರದಲ್ಲಿ ತಗೊಂಬಂದು ನಾಟಿ ಮಾಡಿಸಿದ್ದೆ. ಎಲ್ಲಿ ಸಸಿ ತಂದು? ಸಸಿ ತಂದು ಮಾಡಿದ್ದೆ ಅವ್ರದಲ್ಲಿ ತಗೊಂಬಂದು. ಈಗ ಟಿಲ್ಲರ್ ಓಡಿಸೋದು ಅದೆಲ್ಲ ಕೆಲಸ ಎಲ್ಲ ಯಾರು ಮಾಡಿದ್ರು? ಅದೇ ಟಿಲ್ಲರ್ ಅದೆಲ್ಲ ನಾವು ಮಾಡಿಸಿದ್ವಿ ಸರ್. ಬೀಳುಗದ್ದೆ ಸರ್ ಮೊದ್ಲ ಇದ ಬೀಳುಗದ್ದಿನ ಟಿಲ್ಲರ್ ಹೊಡಿಸಿ ಪೆಡ್ಲರ್ ಅವೆಲ್ಲ ಹೊಡಿಸಿ ನೀಟ್ ಮಾಡ್ಕೊಂಡ್ರೆ. ಈಗ ನೀವು ಬೆಳೆದಿರ್ತಕ್ಕಂಥ ಈ ಭತ್ತದ ಗದ್ದೆ ಒಳಗೆ ಇಲ್ಲಿ ಏನು ಮೊದ್ಲು ಬೆಳಿತಾ? ಈಗ ಏನಿಲ್ಲ ಸರ್, ಇದು ಬೀಳು ಬೀಳಿತ್ತು. ಹಾಂ, ಬೀಳುತ್ತೆ. ಓಹೋಹೋ, ಬೀಳಿರೋದು ನಾವು ಮಾಡ್ಕೊಂಡ್ರೆ. ಅಂದ್ರೆ ಲೆವೆಲ್ ಇದ್ದಿಲ್ಲ ಸರ್, ಇದೆಲ್ಲ ಲೆವೆಲ್ ಮಾಡಿಸಿ ಅಂದ್ರೆ ಮಡಿ ಮಡಿ ಮಾಡಿ ಇದು ಮಾಡ್ಕೊಂಡು. ಎಲ್ಲರೂ ಕೃಷಿ ಅಂದ್ರೆ ಯುವಕರೆಲ್ಲ ಉದ್ಯೋಗದ ಕಡೆ ಹೋಗ್ಬಿಡ್ತಾರೆ, ಅಲ್ಲಿ ನಾನು ನಗರಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ. ನೀವು ಈ ಕಡೆ ಬಂದಿದ್ದೀರಿ, ಹೆಂಗೆ ಅನಿಸುತ್ತೆ ನಿಮ್ಗೆ ಇದು? ಈಗ ಗದ್ದೆನ ಚೆನ್ನಾಗಿ ಅನಿಸುತ್ತೆ ಸರ್, ಕೃಷಿದೇ ಚೆನ್ನಾಗಿ. ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ, ಕೆಲಸ ಈಗ ಒಂದು ಸ್ವಲ್ಪ ದಿನ ಕೊಡ್ತಾರೆ, ಆಮೇಲೆ ಕೆಲಸಲ್ಲಪ್ಪ ಅಂತಂದು ವಾಪಸ್ ಬರ್ಬೇಕಾಗತ್ತೆ, ಮತ್ತೆ ಮನೆ ಖಾಲಿ ತಿರುಗಾಡ್ಬೇಕು. ಇದಾದ್ರೆ ಯಾವುದೇ ಇರಲ್ಲ, ಯಾರು ಕಳ್ಸಂಗೆ ಇಲ್ಲ ನಮ್ಮನ್ನ, ನಾವು ಕೃಷಿ ಮಾಡ್ಕೊಂತಾನೆ ಹೋಗ್ಬೋದು. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಾವು 6 ಜನ ಇದೆ ಸರ್. 6 ಜನ ಇದ್ದೀರಿ? ಈಗ ನಿಮ್ಮ ಆದಾಯದಿಂದನೇ ನಿಮ್ಮ ಕುಟುಂಬ ನಿರ್ವಹಣೆ ಮಾಡ್ತಾ ಇದೀಯಾ, ಮತ್ತೆ ಯಾರಾದ್ರೂ ದುಡಿಯೋರು ಇದ್ದಾರೆ ನಿಮ್ಮ ಮನೇಲಿ? ಇಲ್ಲ ಸರ್, ನಾವು ದುಡಿತೀವಿ, ತರಕಾರಿ ಮಾರ್ತೀವಿ. ತರಕಾರಿನೂ ಮಾರ್ತೀರಾ? ಹೌದು ಸರ್, ತರಕಾರಿ ಮಾರ್ತೀವಿ. ತರಕಾರಿ ಅಂದರೆ ಬೇರೆ ಕಡೆ ತಂದು ಮಾರ್ತೀವಿ? ಮಾರ್ಕೆಟ್ಲಿದ್ದ ತಂದು ಇಲ್ಲಿ ಮಾರ್ತೀವಿ ಸರ್. ಊರ. ಈಗ ನಿಮಗೆ ಈ ಭತ್ತ ಬೆಳೆಯೋದಕ್ಕೆ ಸಖಿ ಭೂಮಿ ಒಂದೇ ಕೊಡಿಸಿದೆಯೋ ಅಥವಾ ಬೇರೆ ಯಾವ ರೀತಿ ನಿಮಗೆ ಸಹಾಯ ಮಾಡಿದೆ ಸರ್? ಭೂಮಿ ಒಂದೇ ಅಲ್ಲ ಸರ್, ಇದು ಎಲ್ಲ ಓಟ ಅವ್ರದೇ ಸರ್. ಇದು ಅಂದ್ರೆ ಗೊಬ್ಬರ ಕೊಡೋದಾಗಲಿ ಆಗಿ ಸಸಿ ತಂದು ಎಲ್ಲ ಅವ್ರದೇ ಸರ್, ಸಖಿದ ಓಟ ಕೊಟ್ಟಿರೋದು. ನಾವೇನು ಮಾಡ್ಕೊಂತ ಇದ್ದೀವಿ ಸರ್, ಈಗ ಕಳೆ ತೆಗೆದು ಅದೆಲ್ಲ ನಮ್ದು ಕರೆದು, ಅದು ಉಳಿದಿದ್ದೆಲ್ಲ ಅವರೇ ನೋಡ್ಕೊಂಡಿರೋದು ಅಷ್ಟು. ಈಗ ಇದಕ್ಕೆ RNR ತಳಿಯ ಈ ಭತ್ತಕ್ಕೆ ಮೊದಲಿಂದಲೂ ಏನೇನು ಒಳಸುರಿಗಳನ್ನು ಕೊಟ್ಟಿದ್ರಿ, ಅಂದ್ರೆ ಗೊಬ್ಬರ ಆಗಿರ್ಬೋದು, ಏನೇನು ಕೊಟ್ಟಿದ್ರಿ ಇದಕ್ಕೆ? ಅದೇ ಸರ್, ಇದು ಎರೆಹುಳ ಗೊಬ್ಬರ, ಬೇವಿನ ಹಿಂಡೆ, ಮತ್ತೆ ಇದು ಶೇಂಗಾ ತಿಂಡಿ ಒಂದು ಸ್ವಲ್ಪ ಹಾಕಿದ್ವಿ, ಅದು ಮತ್ತೆ ಜೀವಾಮೃತ ಅಂತಂದೇಳಿ ಅದನ್ನ ಮಾಡಿ ಮಾಡಿ ಬಿಟ್ಟಿವಿ ಸರ್. ಇವೆಲ್ಲವೂ ನೀವೇ ಮಾಡ್ಕೊಂಡಿದ್ದೀರಿ? ಹೌದು ಸರ್, ನಾವು ಅಂದ್ರೆ ಟ್ರೈನಿಂಗ್ ಕೊಟ್ಟರು ಸರ್. ತರಬೇತಿ ಆಗಿದೆ? ಎಷ್ಟು ತಿಂಗಳು ತರಬೇತಿ ಆಯ್ತು ನಿಮಗೆ ಸರ್? ಅದು 3 ತಿಂಗಳು ಮಾಡಿ ಸರ್ ತರಬೇತಿ. ಅಂದ್ರೆ 3 ತಿಂಗಳು ಅವ್ರು ಸಾರ್ ಅಲ್ಲಿದ್ದ ಬರ್ಬೇಕು, ಅವ್ರು ಹೇಳ್ಕೊಡ್ತಿದ್ರು. ಇದು ವಾರ, ಒಂದೊಂದು ವಾರ ತರಬೇತಿ ಅಂದ್ರೆ ಆಟ, ನಾನು ಆಟ ಹೋಗ್ತಿದ್ದಲ್ಲ ಸರ್, ಎಲ್ಲ ತರಬೇತಿ ನಾನು ಅಟೆಂಡ್ ಆಗ್ತಿದ್ದೆ. ಅಂದ್ರೆ ಅಲ್ಲಿ ಕೆಲಸ ನಂದು ಇದ್ದೇ ಇರ್ತದೆ, ಬಾಡಿಗೆ ಆಗಲಿ ಕೆಲಸ ಏನಾಗಲಿ ನಮ್ದು ಅಲ್ಲಿ ಇದ್ದೇ ಇರ್ತದೆ. ಹಂಗಾಗಿ ನಾನು ಅಲ್ಲಿ ಹೋಗ್ತಿದ್ದೆ, ಬಾಡಿಗೆನ ಹಾಕುತ್ತೆ, ತರಬೇತಿನ ಮುಗಿತದೆ. ಈಗ ಎರೆಹುಳ ಗೊಬ್ಬರ ಮಾಡೋದೆಲ್ಲ ನಿಮಗೆ ಗೊತ್ತಾಗಿದೆ ಈಗ? ಹ್ಞೂ, ಗೊತ್ತಾಗಿ ಸರ್. ಏನೇನು ಮಾಡಬೇಕು ಎರೆಹುಳ ಗೊಬ್ಬರ ಸರ್? ಅದೇ ಕಸ ಇರ್ತದಲ್ಲ ಸರ್, ಮರದ್ದು ಅವೆಲ್ಲ ಕಸಗಳು ತಗೊಂಬಂದು ಒಂದು ಇದ್ರಾಗ ಹಾಕೋದು, ಒಂದು ಇದಕ್ಕೆ ಕಟ್ಟಿದಂಗೆ ಕಟ್ಟಿ ಅದ್ರಾಗ ಉಳ ಬಿಟ್ರೆ ಅವು ಮೆತನ ಇರ್ತಾವೆ, ಅದ್ರ ಮೇಲೆ ಸಗಣಿ ರೆಡಿ ಹಾಕ್ಬೇಕದು. ಈಗ ನೀವು ಸ್ವತಃ ಎರೆಹುಳ ಗೊಬ್ಬರವನ್ನು ತಯಾರು ಮಾಡಿದ್ದೀರಾ? ನಾವು ಮಾಡಿಲ್ಲ ಸರ್, ಅಲ್ಲಿ ತರಬೇತಿ ತರಬೇತಿ ನೋಡಿ. ಅಲ್ಲಿ ತಾಮೂರಕ್ಕೆ ನಾನು ಹೋಗ್ತೀನಿ ಸರ್, ಅಂದ್ರೆ ನಮ್ದು ಆಟ ಇದ್ದಾರೆ, ಎಲ್ಲ ಕಡೆಗೆ ನಾನೇ ಡಿಸ್ಟ್ರಿಬ್ಯೂಟರ್ ಮಾಡ್ತೀನಿ ಸರ್. ಅಷ್ಟು ಏನು ಸೆಕೆಂಡ್ ಟ್ರಸ್ಟಿಗೆ ಏನು ಗದ್ದೆಗಳು ಹೊಸ ಕೊಟ್ಟರಲ್ಲ, ಅಷ್ಟು ಕಡೆಗೆ ನಾನೇ ಕೊಟ್ಟಿದ್ದೆ. ನೀವೇ ಕೊಟ್ಟಿದ್ದೀರಿ? ಹಾಂ ಸರ್, ನಾವೇ ಕೊಟ್ಟು. ಈಗ ಬೇವಿನ ಹಿಂಡಿ ಮತ್ತೆ ಯಾವ್ಯಾವ ಹಿಂಡಿ ಏನು ಇದಕ್ಕೆ ಕೊಟ್ಟಿದ್ರಿ ಈಗ? ಈಗ ಸರ್ ಇದಕ್ಕೆ ಬೇವಿನ ಹಿಂಡಿ, ಎರೆಹುಳದ ಗೊಬ್ಬರ, ಮತ್ತೆ ಶೇಂಗಾದ ಹಿಂಡಿ. ಈಗ ಒಂದು ಕಡೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಿಕ್ಕಾಪಟ್ಟೆ ಹಾಕ್ತಾರೆ, ಹೌದಾ? ಗೊಬ್ಬರ ಹಾಕ್ತಾರೆ, ಸ್ಪ್ರೇ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನೀವು ಅದು ಯಾವುದನ್ನು ಮಾಡಿಲ್ಲ? ಹೌದು ಸರ್, ಯಾವುದು ಮಾಡಿಲ್ಲ. ಅದಕ್ಕೆ ಹೀಗೆ ಮಾಡದೇ ಇರೋದ್ರಿಂದ ಬೇರೆಯವರು, ಅಕ್ಕಪಕ್ಕದವ್ರ ಗದ್ದೆಯವರು ಆಗಿರ್ಬೋದು, ಬೇರೆಯವರು ಆಗಿರ್ಬೋದು, ಅವರ ಅಭಿಪ್ರಾಯಗಳು ಹೇಗಿದ್ವು ಸರ್? ಅವರು ಫಸ್ಟ್ ಟೈಮ್ ಇದು ಹಚ್ಚಿದಾಗ ಒಣಗೋಗಿಬಿಡುತ್ತೆ ಸರ್. ಇದು ಏನಂದ್ರೆ 15 ದಿವಸ ಹುಟ್ಟೆ ಇಲ್ಲ ಇದು ನಿಮ್ದು. ಹ್ಞೂ ಹುಟ್ಟಿಲ್ಲ ಸರ್, ಒಣಗೋಗಿತ್ತು ಅದು. ಒಣಗೋಗಿರೋದ ಕೆಡಿಸ್ಬಿಡೋ ಅದೆಲ್ಲ ಬೆಳೆದಿಲ್ಲ, ಸುಮ್ಮನೆ ಯಾಕೆ ಅದೆಲ್ಲ ಕೆಡಿಸಿ ಮತ್ತೆ ಹಚ್ಚಿಬಿಡೋ ಹುಟ್ಟೋದಿಲ್ಲ ಅಂದ್ರೆ ನೋಡೋಣ ತಡಿ ಅಂತಂದು ಮತ್ತೆ ಸುಮ್ಮನೆ ಬಿಟ್ಟು. ಆ ಟೈಮ್ನಾಗ ಒಂದು ಅವರು ಮಾತಾಡಿ ಒಂದು ದಿವಸ ಬರೋದು ಇಲ್ಲಿ ಮಾತಾಡೋದು ನೋಡೋದು ಏ ಇದೆಯಾ ಒಣಗೋಗೈತಿ ಅದನ್ನು ಸುಮ್ಮನೆ ಇಟ್ಕೊಂಡಿರಲ್ಲ ನೀವು ಅನ್ನೋದು. ಆಮ್ಯಾಗ ಒಂದು 15 ದಿವಸ ಆದ್ಮೇಲೆ ಬಿಟ್ರೆ ಸರ್ ಅದು 15 ದಿನ ಲೇಟ್ ಆಗಿ ಬಿಟ್ಟಿರೋದು ಅಂದ್ರೆ ಒಣಗೋಗ್ಬಿಡಿ ಸರ್. ನಾವೇ ಏನ್ ಅನ್ಕೊಂಡಿದ್ವಿ ಹೋಗ್ಯಾಬಿಡು ಫಸ್ಟ್ ಟೈಮ್ ಅಲ್ಲ ಮಾಡಿರೋದು, ಹೋಗ್ಯಾಬಿಟ್ಟು ಬಿಡೋದು ಗದ್ದೆ ಏನು ಹೋದಂಗ ಲಾಸ್ ಆತು ಅಂತ ಹಂಗ ಅನ್ಕೊಂಡ್ವಿ. ಮತ್ತೆ ಅದು ಏನ ಗದ್ದೆ ಹೋಗಿರೋ ಗದ್ದೆ ಬಂದೈತಲ್ಲ ಈ ತರ ನಶಾಣ ಕಾಯ್ಕಿರೋದು ಕೂಡ ಬಂದಿಲ್ಲ ಅಂತಾರ. ಈಗ ಚೆನ್ನಾಗಿ ಬಂದಿದೆ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿರೋರ್ಗಿಂತಲೂ ಇದು ಟಾಪ್ ಚೆನ್ನಾಗಿ ಬಂದಿದೆ. ಚೆನ್ನಾಗೈತೆ ಸರ್, ಜನನೇ ಹೇಳ್ತಾರೆ. ನಿಮ್ಮ ಅಕ್ಕ ಪಕ್ಕದವ್ರೆ ಇಲ್ಲ ಇಲ್ಲೇ ಪಕ್ಕದಾಗ ಅವರೆಲ್ಲ ಅದಾರಲ್ಲ ರಾಸಾಯನಿಕ ಹಾಕ್ತಾರ ಅವ್ರಿಗೆ ಹೇಳ್ತಾರ ಅಂದ್ರೆ ನಮ್ದೇ ಇಲ್ಲ ಅಷ್ಟು ಆ ತರ ಐತಿದ ಅಂತಾರ. ಈಗ ಅವರು ನಿಮ್ಮಿಂದ ಪ್ರೇರಣೆಗೊಂಡಿದ್ದಾರ ನಾವು ಇನ್ಮೇಲೆ ಇಂಥ ಮಾಡ್ತೀವಿ ರಾಸಾಯನಿಕ ಗೊಬ್ಬರ ಇದು ಎಷ್ಟಾಗ್ತೈತೆ ನೋಡೋಣ ನೋಡಿದ್ಮೇಲೆ ಮಾಡೋಣ ಅಂತದ ಸರ್. ನೋಡ್ಬೇಕಲ್ಲ ಅವ್ರು ರಾಸಾಯನಿಕ ಜಲ್ದಿ ಬರುತ್ತೆ ಸರ್ ಇದು ನಾವು ಆರ್ಗಾನಿಕ್ ಒಂದು ಸ್ವಲ್ಪ ಲೇಟ್. ಈಗ ಇಷ್ಟು 1.5 ಎಕರೆ ನೀವು ಭತ್ತ ಮಾಡಬೇಕು ಅಂದರೆ ಖರ್ಚೆಲ್ಲ ಎಷ್ಟು ಬರ್ಬೋದು ಸರ್? ಖರ್ಚು ಕಮ್ಮಿ ಸರ್ ಇದು, ಭಾಳ ಕಮ್ಮಿ. ಅದಕ್ಕೂ ಅದಕ್ಕೆ ರಾಸಾಯನಿಕ ಗೊಬ್ಬರ ತಗೊಬೇಕು ಅವು ಎಲ್ಲ ತಗೊಬೇಕು. ಇದಕ್ಕೇನು ತಾನಂಗಿಲ್ಲಲ್ಲ ಸರ್, ನಾವೇ ಮಾಡ್ಕೊಂಡು ಓನ್ ಮಾಡ್ಕೊಬೋದು, ಅದು ನಾವೇ ಮಾಡ್ಕೊಂಡು ನಾವು ಹಾಕೊಬೋದು. ನಿಮ್ಮ ಈಗ ಬೀಜಗಳನ್ನು ನೀವೇ ಹಾಕೊಳ್ಳೋದೊಂದು, ಮತ್ತೆ ಗೊಬ್ಬರಗಳನ್ನು ನೀವೇ ತಯಾರು ಮಾಡ್ಕೊಳ್ತೀರಿ ಸರ್? ಇಷ್ಟು ಬಿಟ್ಟರೆ ನೀವು ಬೇರೆ ಯಾವುದೇ ಖರ್ಚುಗಳಿಲ್ಲ? ಯಾವುದಿಲ್ಲ, ಕಳೆಯೋದೊಂದೇ ಖರ್ಚು, ಅದು ಬಿಟ್ಟರೆ ಬೇರೆ ಯಾವುದೂ ಇರೋದಿಲ್ಲ. ಕಳೆಯೋದೊಂದೇ. ಅಂದರೆ ಈಗ ಕೃಷಿ ಅಂದರೆ ಖುಷಿ ಅನಿಸುತ್ತಲ್ವಾ? ಈಗ ನಮ್ಮಲ್ಲಿ ಕೆಲವರೆಲ್ಲ ರೈತರೆಲ್ಲ ಕೃಷಿ ಅಂದರೆ ಭಾರ ಆಗುತ್ತೆ ಅಂತ ಹೇಳ್ತಾರೆ, ಅಂದರೆ ಖರ್ಚು ಜಾಸ್ತಿ ಇರ್ತದೆ, ಆ ಗೊಬ್ಬರ ಹಾಕಬೇಕು ಈ ಗೊಬ್ಬರ ಹಾಕಬೇಕು ಅಂತ ಹೇಳ್ತಿರ್ತಾರೆ. ಈಗ ನಿಮಗೆ ಆ ಥರದ ಫೀಲ್ ಇದೆಯಾ? ಆ ಥರ ಏನು ಫೀಲ್ ಇಲ್ಲ ಸರ್, ಇನ್ನೂ ಇದ್ರೂ ಕೂಡ ಮಾಡ್ಬೋದು ಅನ್ಸ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಇದು ಖರ್ಚು ಇಲ್ಲ ಸರ್, ಇದು ಏನು ಖರ್ಚು ಮಾಡೋಂಗಿಲ್ಲ ನಾವು. ಅದಂದ್ರೆ ಖರ್ಚು ಮಾಡಬೇಕು, ಇನ್ನೊಬ್ರತಲೆ ದುಡ್ಡು ಕೇಳ್ಬೇಕು, ಇದು ಯಾರಿಗೆ ಕೇಳೋಂಗಿಲ್ಲ ಸರ್. ಅದೇನು ನಾವೇ ತಗೊಂಡು ನಾವೇ ತಯಾರು ಮಾಡ್ಕೊಂಡಿರ್ತೀವಿ, ನಾವೇ ಬಿಡೋದು, ಇದು ನೀರಿಗೆ ಬಿಡೋದು ಇಲ್ಲ ಸ್ಪ್ರೇ ಮಾಡೋದು ಮಾಡ್ಬೋದು. ಈಗ ಸರ್ಕಿ ಮತ್ತೆ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿದೆ ಸರ್? ನಮಗೆಲ್ಲ ಇದೆ ಭಾಳ ಸಪೋರ್ಟ್ ಮಾಡಿದೆ ಸರ್. ಎಲ್ಲ ತರಬೇತಿ ಕೊಟ್ರೆ ಸರ್, ಇದ್ರಿಗೆ ತರಬೇತಿ ಏನದಾವಲ್ಲ ಓಸು ಕೊಟ್ರೆ. ಏನೇನು ತರಬೇತಿ ತೊಗೊಂಡ್ರಿ ನೀವು ಸರ್? ಇದು ಮೆಡಿಸಿನ್, ಈಗ ಆಯುರ್ವೇದಿಕ ಮೆಡಿಸಿನ್ ಅದು ಕೂಡ ತರಬೇತಿ ಐತೆ. ಮತ್ತೆ ಇದು ಯಾವ್ದು ತಯಾರು ಮಾಡೋದು ಗೊಬ್ಬರ ಆಗಲಿ, ಮತ್ತೆ ಇದಕ್ಕೆ ಔಷಧ ಹೊಡೆಯೋದಾಗಲಿ ಎಲ್ಲ ಹೇಳ್ಕೊಟ್ರಿ ಸರ್. ಓಸು ಭತ್ತಕ್ಕೆ ನೀವು ಯಾವುದೇ ರಸಗೊಬ್ಬರಗಳನ್ನು ಹಾಕಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಹಾಕಿಲ್ಲ. ಈ ಭತ್ತಕ್ಕೆ ಏನಾದರೂ ರೋಗ ಈ ಥರದ್ದು ಬಂದಿದೆಯಾ? ರೋಗ ಯಾವುದು ಬಂದಿಲ್ಲ ಸರ್, ಇದಕ್ಕೆ ರೋಗ ಮಾತ್ರ ಬಂದಿಲ್ಲ ಭತ್ತಕ್ಕೆ. ಇಲ್ಲಿವರೆಗೆ ಆತ ಏನು ಸ್ಪ್ರೇ ಮಾಡಿಲ್ಲ, ಯಾವುದೇ ಕೀಟಬಾಧೆ ಯಾವುದಿಲ್ಲ. ಪಕ್ಕಕ್ಕೆಲ್ಲ ಸ್ಪ್ರೇ ಮಾಡ್ಯಾರ, ಅಂದ್ರೆ ರವಂಡುವಷ್ಟು ರಾಸಾಯನಿಕ ಐತೆ, ಆದ್ರೆ ಸ್ಪ್ರೇ ಮಾಡಿದ್ರು ಕೂಡ ಇದಕ್ಕೆ ರೋಗ ಬಿದ್ದಿಲ್ಲ. ನಾವು ಏನು ಅದೇ ಹೊಡೆದೇ ಇಲ್ಲ ಅದಕ್ಕೆ ಸ್ಪ್ರೇ ಮಾಡೋ ಕೂಡ. ಶಿವ, ಈಗ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಪ್ಪ? ನಮ್ಮಮ್ಮರು, ನಮ್ಮ ತಮ್ಮ, ನಮ್ಮ ತಂಗಿ, ತಂಗಿ ಮಕ್ ನಮ್ಮ ಅಕ್ಕನ ಮಕ್ಕಳು ಅವರದ್ದು. ಈಗ ನೀವು ಆಟೋದಿಂದ ಜೀವನ ಮಾಡ್ತಾಯಿದ್ರಿ? ಹೌದು ಸರ್. ನಿಮ್ಮ ತಂದೆಯವ್ರ ನಂತರ ಈಗ ಕೃಷಿ ಮಾಡ್ತಾಯಿದ್ದೀವಿ. ಹಾಂ, ಮನೆಯವರು ಅಭಿಪ್ರಾಯಗಳು ಹೇಗಿದ್ದಾವೆ? ಮನೆಯವ್ರು ಏನಲ್ಲ ಸರ್, ಈಗ ಅವ್ರಿಗೆ ಖುಷಿ ಆಗೈತೆ ಅಂದ್ರೆ ಮತ್ತೆ ಗದ್ದೆ ಮಾಡ್ತಾಯಿದ್ವಲ್ಲ ಅಂತ. ಅವ್ ಬಿಟ್ಬಿಟ್ಟಿದ್ವಿ ಸ್ವಲ್ಪ, ನಾವಪ್ಪರ ಈಗ ಬೇರೆಯವ್ರು ಗದ್ದೆ ಮಾಡ್ತಿದ್ವಲ್ಲ ಸರ್, ಅವ್ರು ಬಿಡಿಸ್ಬಿಟ್ರ ಅವಾಗಲಿದ್ದ ಯಾವ ಸಿಕ್ಕದಿಲ್ಲ, ಮತ್ತೆ ಈಗ ಸಿಕ್ಕಲ್ಲ ಖುಷಿ ಆಯ್ತು. ನಿಮ್ಮ ಅಮ್ಮರು ಏನಂತಾರೆ? ಈಗ ಖುಷಿ ಆಗ್ಯಾರ ಸರ್, ಅಂದ್ರೆ ಭಾಳ ಹುಡುಕಾಡ್ತಿತ್ತು ಸರ್ ಗದ್ದೆ ಸಿಕ್ಕರ ಮಾಡೋಣ ಮಾಡ್ಬೇಕಂತ. ಮೊದಲಿತ್ತು ನಿಮಗೆ ಇತ್ತು ಅಂದ್ರೆ ಈ ತರ ಆರ್ಗಾನಿಕ್ ಮಾಡ್ಬೇಕಂತಲ್ಲ ರಾಸಾಯನಿಕದ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇದು ಮತ್ತೆ ಇದು ಸೆಕ್ರೆಟರಿಸ್ಟ್ಲಿದ್ದ ಹೇಳಿದ್ರಲ್ಲ ಸರ್, ಹಂಗಾಗಿ ಇದೇ ಆರ್ಗಾನಿಕ್ ಮಾಡೋದು ಇದೇ ಚೆನ್ನಾಗಿ ಅನ್ಸ್ತು ನಮ್ಗೆ. ಶಿವ, ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು ಸರ್? ಈಗ 28 ಹಂಗಿರ್ಬೋದು ಸರ್. 28 ವರ್ಷ ವಯಸ್ಸು, ಮದುವೆ ಆಗಿದೆ? ಇಲ್ಲ ಸರ್, ಇನ್ನು ಮದುವೆ ಆಗಿಲ್ಲ. ಈಗ ನೀವು ಯುವಕರು, ನಿಮಗೂ ಕುಟುಂಬದ ಜವಾಬ್ದಾರಿಗಳಿದ್ದಾವೆ. ಹೌದು ಸರ್. ಈ ಕೃಷಿಯಲ್ಲಿ ಮುಂದಿನ ಕನಸುಗಳೇನು ನಿಮಗೆ? ಅದೇ ಸರ್, ಇನ್ನೂ ಜಾಸ್ತಿ ಮಾಡ್ಕೊಂತ ಅದೇ ಆರ್ಗಾನಿಕ ಮಾಡ್ಕೊಂತ ಓಡಾಡೋಣ, ಪಕ್ಕಕ್ಕೆ ಇರೋರಿಗೆ ಕೂಡ ಹೇಳ್ಬಿಡೋಣ ಅಂತ. ಅಂದ್ರೆ ಆರ್ಗಾನಿಕ್ ಆದರೆ ಯಾವ ಪ್ರಾಬ್ಲಮ್ ಇರೋದಿಲ್ಲ, ರೋಗ ಇರೋದಿಲ್ಲ ಅಂತ. ಖರ್ಚು ಕಡಿಮೆ? ಖರ್ಚು ಕಡಿಮೆ, ಭಾಳ ಕಡಿಮೆ ಸರ್ ಖರ್ಚು. ಇದಕ್ಕೆ ಏನು ಖರ್ಚೇ ಇರೋದಿಲ್ಲ ಸರ್, ಏನು 20 ರೂಪಾಯಿ ಬಾಟಲ್. ಯಾಕೆ ನಮ್ಮ ರೈತರೆಲ್ಲ ಸಾಲ ಮಾಡ್ತಾರೆ ಈ ಥರದ ಉದಾಹರಣೆಗಳು ಎಲ್ಲ ಇದಾವಲ್ವಾ ಸರ್? ಅದು ಅವರು ಈಗ ರಾಸಾಯನಿಕದ ಜಲ್ದಿ ಬಂದ್ಬಿಡುತ್ತೆ, ಇದಕ್ಕೆ ತಾಳ್ಮೆ ಬೇಕು ಸರ್, ಇದು ಅಂದ್ರೆ ಲೇಟ್ ಇದೆ ನಾವು. ಅಂದರೆ ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭತ್ತ ಬೆಳೆಯೋರಿಗೂ, ಈಗ ನೀವು ಸಾವಯವ ಕೃಷಿಯಲ್ಲಿ ಈ ಭತ್ತ ಬೆಳೀತಾ ಇರೋದ್ರಿಂದ ಎಷ್ಟು ದಿನಗಳ ಅಂತರ ಆಗುತ್ತೆ ಸರ್? 2 ತಿಂಗಳು ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ, ಆದರೆ ಒಳ್ಳೆ ಬೆಳೆ ಬರುತ್ತೆ. ಹಾಂ, ಒಳ್ಳೆ ಬೆಳೆ ಬರುತ್ತೆ ಸರ್. ಅವ್ರದ್ದು 2 ತಿಂಗಳು ಜಲ್ದಿನ ಬರುತ್ತೆ, ಅವ್ರಿಗೆ ಅದು ಅರ್ಜೆಂಟ್ ಬೇಕು, ಇದು ಲೇಟ್ ಆಗ್ತೈತೆ. ಅಂದ್ರೆ ತಾಳ್ಮೆ ಇರೋದಿಲ್ಲ, ಯಾವಾಗ ಬಂದೈತೆ ಯಾವಾಗಿಲ್ಲ ಅಂತ. ನಮ್ದು ಈಗ 4 ತಿಂಗಳ ಮೇಲೆ ಸರ್, ಇನ್ನು ತನಿ ಒಣಗಿಲ್ಲ. ಹಾಂ ಹಾಂ, ಈ ಕೆಲವರೆಲ್ಲ ಕಟಾವಿಗೆ ಬಂದಿದೆ ಅಲ್ವಾ? ಹಾಂ, ನಮ್ಮ ಜೊತೆಗೆ ಹಚ್ಚಿರೋವೆಲ್ಲ ಕಟಾವ್ ಆಗ್ಬಿಟ್ಟವ ಸರ್, ಇದಿನ್ನೂ ಇಲ್ಲ. ಅಂದರೆ ರಾಸಾಯನಿಕ ಗೊಬ್ಬರಗಳಿಂದ ಬೆಳೆಯುವಂಥ ಭತ್ತ ಸ್ವಲ್ಪ ಬೇಗನೆ ಬರುತ್ತೆ, ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ ಸರ್. ಆದರೆ ಇದು ಸ್ವಲ್ಪ ತಾಳ್ಮೆಯಿಂದ ಸಾವಯವ ಕೃಷಿ ಮಾಡೋ ರೈತರಿಗೆ ತಾಳ್ಮೆ ಇರಬೇಕು ಸರ್, ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂದ್ರೆ ಮತ್ತೆ ಕಿತ್ತು ತೆಗಿಬೇಕಾಗೈತೆ. ಆರಂಭದಲ್ಲಿ ಹಂಗೆ ಅನ್ಸಿತ್ತು ನಿಮಗೆ? ಆರಂಭದಾಗ ಏನಲ್ಲ, ಓದ್ಬಿಡು ಇನ್ನೇನು, ಮತ್ತೆ ರಾಸಾಯನಿಕ ಮಾಡಿಬಿಡೋಣ, ಮತ್ತೆ ಓದಂಗಿದೆ ಅಂತಂದು ಇನ್ನೊಂದು ವಾರ ನೋಡೋಣ. ಆ ಟೈಮ್ನಾಗ ಅದು ಬಂತು, ಅವಾಗ ಸುಮ್ಮನೆ ಇಲ್ಲಾಂದ್ರೆ ಮತ್ತೆ ಹೋಗಿದ್ರೆ ಏನು ಮಾಡೋಕ್ಕಾಗೋದಿಲ್ಲ ಸರ್. ಅದು ಅದನ್ನ ನೋಡಕ್ಕ ಜನ ಕಣ್ಣಿಗೆ ಹೋಗೈತೆ ಬಿಡೋದು, ಮತ್ತೆ ಬರೋದಿಲ್ಲ ಇದು ಅನಿಸ್ತೈತೆ. ಈಗ ಈ ಭತ್ತ ಮಾರುಕಟ್ಟೆಯಲ್ಲಿ ಈಗ ನೀವು ಸಾವಯವದಿಂದ ಬೆಳೆದಿದ್ದೀರಿ ಅಂತ ಅಂತೀರಾ, ಇದು ಮಾರಾಟಕ್ಕೆ ಬಳಕೆ ಮಾಡ್ಕೊಳ್ತಿರೋ ಅಥವಾ ನಿಮ್ಮ ಮನೆಗೆ ಸಾಕಾಗ್ತದೆ ಹೇಗೆ ಅಂದ್ರೆ? ನಮಗೆ ಸಾಕಾಗ್ಬೋದು ಸರ್. ಅಂದ್ರೆ ನಮ್ಮ ಈಗ ಫ್ರೆಂಡ್ಸು ಅವರೆಲ್ಲ ಈಗ ಕೇಳ್ತದ ಸರ್, ಆರ್ಗ್ಯಾನಿಕ್ ಅಲ್ಲ ನಮಗೆ ಬೇಕು ಅನ್ನಿಲ್ಲ ಅಂತ ಈಗ ಕೇಳ್ತದ್ರ. ಬೇರೆಯವ್ರ ಭತ್ತಕ್ಕಿಂತ ರೇಟ್ ಜಾಸ್ತಿ ಇಟ್ಟರು ಹೋಗುತ್ತೆ? ಹೋಗ್ತದೆ ಸರ್. ಇದು ಮತ್ತೆ ಇದಕ್ಕೆ ಏನು ಹಾಕಿರೋದಿಲ್ಲಲ್ಲ ಸರ್. ಅಂದ್ರೆ ಅವರು ಈಗ ಅದು ರಾಸಾಯನಿಕ ಅದು ಹಾಕಿ ಜಾಸ್ತಿನೇ ಬರ್ತಾವೆ ಅಂದ್ರೆ ನಮ್ದು ಅಂದ್ರೆ ಅವರಿಗೆ ನಮಗೆ ಒಂದು 10 ಚೀಲ ಕಮ್ಮಿ ಆಗ್ಬೋದು ಅಂದ್ರೆ ಖರ್ಚು ಕಮ್ಮಿ ಆಗಿದೆ ಸರ್. ಖರ್ಚು ಕಡಿಮೆ, ಖರ್ಚು ಇರೋದಿಲ್ಲ. ಮತ್ತೆ ಊಟದಾದ್ರೆ ಎನರ್ಜಿ ಜಾಸ್ತಿ, ಈಗ ಯಾವ್ದು ರೋಗನೇ ಇರೋದಿಲ್ಲ ಊಟಕ್ಕೆ, ಅದಂದ್ರೆ ಇಮಿಡಿಯೇಟ್ ರೋಗ ಬರೋದು ಚಾನ್ಸಸ್ ಇರ್ತವೆ. ಇದಕ್ಕೆ ಏನಿರೋದಿಲ್ಲ. ಈಗ ಮನೆಯಲ್ಲಿ ನಮ್ಮ ರೈತ ಕುಟುಂಬದಲ್ಲೇ ಮನೆಯಲ್ಲಿ ದೊಡ್ಡವರೆಲ್ಲ ಏನು ಮಾಡ್ತಾರೆ ಮಕ್ಕಳಿಗೆ ಅಂದರೆ, ನೀನು ಓದಪ್ಪ, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಕಾರ್ಖಾನೆಗೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು ಅಂತಾರೆ. ಅಂಥ ಕುಟುಂಬಕ್ಕೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಆ ಥರ ಕಾರ್ಖಾನೆ ಅವೆಲ್ಲ ಮಾಡೋದಕ್ಕಿಂತ ಇದು ರೈತಕ್ಕೆ ಮಾಡ್ಕೊಂತ ಹೋದ್ರೆ ಚೆನ್ನಾಗಿ. ಈಗ ಇದ್ರಾಗಿದ್ದಷ್ಟು ಅದ್ರಾಗಿಲ್ಲ ಸರ್. ಅದು ಇದು ನಮ್ಮ ತಕ್ಕ ಬರ್ತಾರೆ ಹುಡುಕಿ ಅಂದ, ನಾವು ಅವ್ರ ತಕ್ಕ ಹೋಗ್ಬಾರ್ದು. ಈಗ ನಾವು ಅವ್ರ ಹತ್ರ ಹೋಗ್ಬೇಕಾಗೈತೆ. ಈಗ ಏನಾನ ಒಂದು ಮಾತಾಡಿದ್ರೆ ಕೆಲಸ ಬಿಟ್ಟು ಹೋಗು ನೀನು ಅಂತಾರೆ. ಇದ್ರಾಗ ಯಾರು ಮಾತಾಡೋಂಗಿಲ್ಲಲ್ಲ ಸರ್. ಅಂದರೆ ಒಂದು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ, ಕೃಷಿ ಬದುಕ್ಬೋದು ಸರ್ ಸ್ವಾಭಿಮಾನಿ. ಯಾರಿಗೂ ಕೈ ಚಾಚದೆ, ಯಾರು ಕೈ ಚಾಚಂಗಿರೋದಿಲ್ಲ, ಅದಂದ್ರೆ ಕೈ ಕಟ್ಟಿ ನಿಂದಿರ್ಬೇಕಾಗೈತೆ ಅವ್ರ ಮುಂದೆ. ಶಿವ, ಈಗ ಕೊನೆಗೆ ನಿಮ್ಮಂಥ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಎಷ್ಟೋ ಜನ ರೈತ ಕುಟುಂಬದ ಮಕ್ಕಳು ಅತಂತ್ರ ಆಗಿದ್ದಾರೆ, ಈ ಕೊರೋನಾ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದಾಗಿ ಎಲ್ಲ ಉದ್ಯೋಗಗಳು ನಿಂತೋಗಿದ್ದಾವೆ, ಹೌದಾ? ಅಂಥ ಯುವಕರು ಈಗ ಕೆಲವರು ತಡವರಿಸ್ತಾ ಇದ್ದಾರೆ. ಭೂಮಿ ಇದ್ದರೆ ಮಾಡುವ ಶಕ್ತಿ ಇಲ್ಲ, ಶಕ್ತಿ ಇದ್ದರೆ ಜ್ಞಾನ ಅಂದರೆ ಅದರ ಅನುಭವದ ಕೊರತೆಯೂ ಸಹಿತ ಇರ್ತದೆ. ಅಂಥವ್ರಿಗೆಲ್ಲ ನೀವೇನು ಹೇಳಕ್ಕೆ ಬಯಸ್ತೀರಿ? ಅದೇ ಸರ್, ಈಗ ಭೂಮಿ ಇದ್ದರೆ ಮಾಡಿದರೆ ಒಳ್ಳೆಯದು ಸರ್. ಈಗ ನಮ್ಗೆ ಭೂಮಿ ಇಲ್ಲ, ನಾವು ಮಾಡ್ಬೇಕನ್ಸತಿ. ಭೂಮಿ ಇದ್ದರೆ ಈಗ ಮಾಡೋಕೆ ಇದು ಇರೋದಿಲ್ಲ, ಅವರಿಗೆ ಭಾಳ ಯೋಚನೆ ಬೇರೆ ಬೇರೆ ಇರ್ತೈತೆ. ಈ ಬಿಸಿಲಾಗಿ ಅವನಿಗೆ ಬೇಕು ಅನ್ನ ಇದು ಇರ್ತೈತೆ. ಅಂದರೆ ಇದು ಭೂಮಿಯಿಂದ ಚೆನ್ನಾಗಿ ಅನಿಸ್ತು ನಮಗೆಲ್ಲ. ಇನ್ನೂ ಭೂಮಿ ಇದ್ರೆ ಮಾಡ್ಬೋದು. ಈಗ 1.5 ಎಕರೆ ಅಲ್ಲದೆ ಇನ್ನೂ ಒಂದಿಷ್ಟು ಭೂಮಿ ಇದ್ರೂ ನೀವು ಮಾಡ್ಲಿಕ್ಕೆ ರೆಡಿ ಇದ್ದೀರಿ, ಯಾಕಂದ್ರೆ ಖರ್ಚು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಈಗ ಒಂದು ವೇಳೆ ಈಗ ನೀವು ಫಸ್ಟ್ ಟೈಮ್ ಕೃಷಿ ಮಾಡಿದ್ದೀರಿ, ಸಖಿ ಸಂಸ್ಥೆ ನಿಮ್ಗೇನೋ ಆಸರೆ ಆಗಲಿ ಅಂತೇಳಿ ಆರಂಭದಲ್ಲಿ ನಿಮ್ಗೆ ಸಹಾಯ ಮಾಡಿದ್ದಾರೆ. ಭೂಮಿ ಗುತ್ತಿಗೆ ಅವರೇ ದುಡ್ಡು ಹಾಕಿ ಕೊಡಿಸಿರ್ಬೋದು, ಒಂದು ಬೀಜವನ್ನು ಅವ್ರು ಕೊಡಿಸಿರ್ಬೋದು ಅಂತ ಇಟ್ಕೊಳ್ಳಿ. ಆಯ್ತಪ್ಪ, ನಾವು ನಿಮಗೆ ಕಲಿಸ್ಕೊಟ್ಟಿದ್ವಿ, ಇನ್ನ ಮೇಲೆ ನಾವು ಸಹಾಯ ಮಾಡಲ್ಲ ಅಂದ್ರೆ ಏನು ಮಾಡ್ತೀರಾ? ಏನಲ್ಲ ಸರ್, ಇದ್ದಾವೆ ಆರ್ಗ್ಯಾನಿಕ್ ಮಾಡಿದ್ರು ಕೂಡ ಏನು ಲಾಸ್ ಏನಿಲ್ಲ ಸರ್. ಈಗ ನಮಗೆ ನೀವು ಸ್ವತಂತ್ರವಾಗಿ ಮುಂದೆ ಬೆಳಿಬೋದು ಸರ್. ಈಗ ರಾಸಾಯನಿಕ 1000 ರೂಪಾಯಿ ತಾಂದ್ರೆ ಕೂಡ ಅದಕ್ಕಂತ ಜಾಸ್ತಿ ಇದ್ದಿರುತ್ತೆ ಸರ್. ಮೊದ್ಲ ಸ್ಟಾರ್ಟಿಂಗ್ ಅಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಸರ್. ಈಗ ಎಲ್ಲ ತಿಳ್ಕೊಂಡಿವಲ್ಲ, ತರಬೇತಿ ಕೊಟ್ಟರೆ ಎಲ್ಲ ಕೊಟ್ಟರೆ ಅವ್ರು ಸಹಾಯ ಮಾಡ್ಯಾರ. ಈಗ ಸ್ವಂತ ನಾವೇ ಮಾಡ್ಕೊಂಡಂಗದಿ, ಅವ್ರು ಕೊಡ್ಲಿದ್ರು ಕೂಡ ನಾವೇ ಸ್ವಂತ ಮಾಡ್ಕೊಂತೀವಿ. ಈಗ ದ್ರಾವಣಗಳೆಲ್ಲ ನೀವು ತಯಾರು ಮಾಡೋಷ್ಟು ಸಿದ್ಧರಿದ್ದೀರಾ? ಹ್ಞೂ ಸರ್, ನಾವು ಎಲ್ಲ ಮಾಡಿದ್ರೆ ಈಗ ಎಲ್ಲ ನಾವೇ ಮಾಡಿರೋ ಸರ್. ಅದು ಸ್ವಂತ ಮಾಡಿರೋದು, ಬೇರೆ ಕಡೆ ಎಲ್ಲಿ ತರಿಸಿಲ್ಲ, ನಾವೇ ಮಾಡ್ಕೊಂಡು ನಾವೇ ಹಾಕಿರೋದು. ಎಲ್ಲ ತರಬೇತಿ ಕೊಟ್ಟರಲ್ಲ, ಹಂಗಾಗಿ ನಾವೇ ಕಲ್ತಂದ್ವಿ ಸರ್. ಸರಿ ಶಿವಕುಮಾರ್, ಒಳ್ಳೇದಾಗಲಿ. ಒಂದು ಕರೋನಾ ಬಂದು ಬಹುತೇಕ ಕೃಷಿ ಕುಟುಂಬದವರಿಗೆ ಮತ್ತು ಬೇರೆ ಬೇರೆ ವ್ಯಾಪಾರಸ್ಥರಿಗೆ ಆಗಿರ್ಬೋದು, ಬೇರೆ ಬೇರೆ ಉದ್ದಿಮೆದಾರರಾಗಿರ್ಬೋದು, ಈ ಸ್ಥಗಿತಗೊಂಡಾಗ ಅಲ್ಲೆಲ್ಲ ಕೆಲಸ ಮಾಡುವಂಥ ಯುವಕರಿಗೆ ತೊಂದರೆಯಾಗಿದೆ. ಆದರೆ ಕೃಷಿ ಕೊರೋನಾದಿಂದ ಕೃಷಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ಮನಸ್ಸಿಟ್ಟು ಆಸಕ್ತಿಯಿಂದ ಭೂಮಿ ಕಡೆಗೆ ಗಮನ ಹರಿಸಿ ನಾವು ಏನಾದರೂ ಕೆಲಸ ಮಾಡಿದರೆ, ಕೊರೋನಾ ಇರಲಿ ಏನೇ ಇರಲಿ, ನಮ್ಮ ಪಾಡಿ ನಾವು ಜೀವನ ಮಾಡ್ಬೋದು ಅನ್ನುವಂಥದ್ದನ್ನು ಕೃಷಿ ಕ್ಷೇತ್ರದಲ್ಲಿ ಹೇಳುತ್ತೆ, ಹೌದಲ್ವಾ? ಸೊ ಆ ಕಾರಣದಿಂದ ನೀವು ನಿಮ್ಮ ಆಟೋ ವೃತ್ತಿಯ ಜೊತೆಗೆ ಈ ಕೃಷಿಯಲ್ಲಿ, ಅದರಲ್ಲೂ ಈಗ ಹೊಸದಾಗಿ ಮತ್ತೆ ನಿಮ್ಮ ತಂದೆಯವ್ರ ಕಾಲಕ್ಕೆ ಕೃಷಿ ಮಾಡ್ತಿದ್ರು, ನೀವು ಆಟೋ ವೃತ್ತಿ ಮಾಡ್ತಾಯಿದ್ರಿ, ಈಗ ಮತ್ತೆ ಕೃಷಿಗೆ ಬಂದಿದ್ದೀರಾ, ಈಗ ಖುಷಿ ಖುಷಿಯಾಗಿ ಈ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಸಾವಯವ ಒಳಸುರಿಗಳನ್ನೇ ಕೊಟ್ಟಿದ್ದೀರಿ, ಯಾವುದೇ ಖರ್ಚು ವೆಚ್ಚಗಳನ್ನಿಲ್ಲದೆ ನೀವೇ ತಯಾರು ಮಾಡಿದಂತಹ ಅಥವಾ ತರಬೇತಿಯಲ್ಲಿ ನೀವೇನು ಕಲ್ತಿದ್ದೀರಿ ಅವುಗಳನ್ನೇ ನೀವು ಪ್ರಯೋಗ ಮಾಡ್ತಾ ಒಂದು ಉತ್ತಮವಾಗಿರ್ತಕ್ಕಂಥ ಭತ್ತದ ಬೆಳೆಯನ್ನು ಬೆಳೆದಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ, ಮುಂದಿನ ಜೀವಮಾನದಲ್ಲೂ ಸಹಿತ ಈ ಕೃಷಿ ನಿಮಗೆ ಹೆಚ್ಚು ಹೆಚ್ಚು ಆಸರೆಯಾಗಲಿ ಅಂತ ಆಶಿಸ್ತಾ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಸುಕುಮಾರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಸುಗಂಧರಾಜ ಬೇಸಾಯ ಕುರಿತು ದಾವಲ್ ಸಾಬ್ ಫಕೀರ್ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೊಪ್ಪಳ ತಾಲೂಕು ಬೇಲೂರು ಗ್ರಾಮದ ದಾವಲ್ ಸಾಬ್ ಫಕೀರ್ ಸಾಬ್ ಮುಲ್ಲಾ ಅವರಿದ್ದಾರೆ. ಸುಗಂಧರಾಜ ಬೆಳೆಯನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾರಂಭಿಸಿದವರು ದಾವಲ್ ಸಾಬ್ ಅವರು. ಸುಮಾರು 5 ಎಕರೆ ನೀರಾವರಿ ಆಶ್ರಯದ ಹಲವಾರು ಸುಗಂಧರಾಜ ಪ್ಲಾಟ್ಗಳನ್ನು ಇವರು ಕೊಪ್ಪಳ ತಾಲೂಕಿನಲ್ಲಿ ಹೊಂದಿದ್ದಾರೆ. ಸುಮಾರು 12 ವರ್ಷಗಳಿಂದ ಸುಗಂಧರಾಜ ಬೆಳೆಯಲ್ಲಿ ತಮ್ಮ ಸಾಫಲ್ಯತೆಯನ್ನು ಅವರು ಪಡ್ಕೊಂಡಿದ್ದಾರೆ. ಬನ್ನಿ ದಾವಲ್ ಸಾಬ್ ಅವರ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ದಾವಲ್ ಸಾಬ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೇಗೆ ನಿಮಗೆ ಈ ಪುಷ್ಪೋದ್ಯಮದ ಕಡೆಗೆ ಮನ ಒಲಿಯಿತು? ಸರ್, ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಈ ಒಂದು ಸಂದರ್ಭದೊಳಗೆ ನನಗೆ ಆಶ್ರಯ ನೀಡಿದಂಥ ಈ ಒಂದು ಕ್ಷೇತ್ರಕ್ಕೆ ತಂದಂಥ ಭೀಮಣ್ಣ ಸರ್ ಅವರಿಗೆ ನಾನು ಧನ್ಯವಾದ ಹೇಳಕ ಸ್ಪಷ್ಟಪಡ್ತೀನಿ ಸರ್. ಯಾಕೆ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೀನಿ ಅಂತಂದ್ರೆ, ನಾನು ನಂದು 2005 ಇಸವಿದೊಳಗೆ ಡಿಗ್ರಿ ಅಂದರೆ BA ಫೈನಲ್ ಇಯರ್ ಮುಗಿದು ಆ ಒಂದು ಸಂದರ್ಭದೊಳಗೆ ನಮ್ಮ ತಂದೆ ತಾಯಿಯವರು ಅಥವಾ ಯಾವ ಮೂಲತಃ ಯಾವುದೇ ನೌಕರದಾರಲ್ಲ ಸರ್, ಅವರೇನು ಮೂಲತಃ ಭೂಮಿಯನ್ನೇ ನೆಚ್ಕೊಂಡು ಬಂದಂಥವ್ರು ಸರ್. ನನಗೂ ಅಲ್ಪ ಸ್ವಲ್ಪ ಅವರ ನಮ್ಮ ತಂದೆಯವ್ರ ಹತ್ರ ನೀರು ಕಟ್ಟಾಕಂತ ಹೋಗ್ತಿದ್ದೀನಿ ಸರ್. ಆ ಸಂದರ್ಭದೊಳಗೆ ನನಗೂ ಕೂಡ ಭೂಮಿಯೊಳಗೆ ಭಾಳ ಆಸೆ ಸರ್, ಭೂಮಿಯೊಳಗೆ ಏನಾದರೂ ಒಂದು ಸಫಲತೆ ಕಾಣಬೇಕು, ಟೆಕ್ನಾಲಜಿಯನ್ನು ತರಬೇಕಂತ ಒಂದು ಸಂದರ್ಭದೊಳಗೆ ನಾನು ಒಂದು ಯೋಚನೆ ಮಾಡ್ತೀನಿ ಸರ್. ಅಂಥ ಒಂದು ಸಂದರ್ಭದೊಳಗೆ ಭೀಮಣ್ಣ ಮಾಸ್ಟರ್ ಅಂತೇಳಿ ನಮ್ಮೂರಿನಲ್ಲಿ ಅವರ ಹೆಂಡತಿಯವರು ಟೀಚರ್ ಇದ್ರು ಸರ್, ಅವರು ನನ್ನ ಒಂದು ಇದನ್ನು ನೋಡಿ ಆ ಥರ ಅಲ್ಲಿ ಅವಾಗವಾಗ ನಾನು ಭೂಮಿಯೊಳಗೆ ಇದು ಮಾಡ್ತೀನಿ ಸರ್, ಅವ್ರು ನೋಡಿದ್ರು ಸರ್ ಸ್ಟಂಪ್ ಪಡೋದು. ಅವರು ಬೇರೆ ಒಂದು ಕ್ಷೇತ್ರ ಇಲ್ಲಿ ಇಲ್ಲ, ನೀನು ಸುಗಂಧರಾಜ ಬೆಳೆಯನ್ನು ಬೆಳಿ, ನಿನಗೆ ಒಳ್ಳೇದಾಗುತ್ತೆ, ನೀನು ಏನಾದರೂ ಮಾಡಿದ್ರೆ ಅದ್ರಾಗ ಏನಾದರೂ ಸಾಧನೆ ಮಾಡ್ತೀನಿ, ನೀನು ಮಾಡ್ತೀನಿ ಅಂತಂದೇಳಿ ನನಗೆ ಛಲ ತುಂಬಿಸಿದೆ ಸರ್. ನನಗೂ ಒಂದು ಸ್ವಲ್ಪ ಯಾಕಂದ್ರೆ ಪ್ರಥಮ ಅಲ್ಲ ಸರ್, ಅದು ಫಸ್ಟ್ ಮಾಡಬೇಕಾದಪ್ಪ ಅಂದ್ರೆ ನಮಗೆ ಭಯ ಸರ್. ಅವರು ಇನ್ನೊಂದು ನನಗೆ ಛಲ ಕೊಟ್ಟರು ಸರ್, ಏನಂತಂದ್ರೆ ನಿನಗೇನಾದರೂ ಇದರ ಲುಕ್ಷಣ ಆದರೆ ಎಲ್ಲ ಖರ್ಚು ವೆಚ್ಚಗಳನ್ನು ಕೊಟ್ಟಂಥ ವೆಚ್ಚಗಳನ್ನು ನೀನು ಕೊಡಕ್ಕೆ ಹೋಗ್ಬೇಡಪ್ಪ ಅಂತಂದಾಗ ನನಗೆ ಒಂದು ಸ್ವಲ್ಪ ಅದರಲ್ಲಿ ಆತ್ಮಸ್ಥೈರ್ಯ ಬಂತು ಸರ್. ಅದರೊಳಗೆ ಬಂದಾಗ ಆಯ್ತು ಸರ್ ಅಂತಂದೇಳಿ 1500 ರೂಪಾಯಿಗೆ ಒಂದು ಚೀಲ ಸರ್, ಇಲ್ಲೇ ಪೇಟಾಲೂರಲ್ಲಿ ಒಬ್ಬರು ರೈತರು ಬೆಳೀತಿದ್ರು ಸರ್, ಅವರು ಸಫಲತೆ ಕಂಡಂಥ ರೈತರು ಸರ್. ಅವರಿಂದ ನಾನು 12 ಚೀಲ ಅಂತಂದು 15 ಗುಂಟೆಯೊಳಗೆ ನಾಟಿ ಮಾಡೀನಿ ಸರ್. ಫಸ್ಟು ನಾಟಿ ಮಾಡಬೇಕಾದ್ರೆ ನಾಟಿ ಮಾಡಿ 1-6 ತಿಂಗಳಿಗೆ ಅದು ಹೂ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ತದೆ ಸರ್. ಅದು ಸುಗಂಧರಾಜ ಮೊದಲು ನಾವು ಏನಾದ್ರೆ ಕಳೆಗಳನ್ನು ತಕ್ಕೊಂತ ಹೋಗಿ ಸರ್, ಗೊಬ್ಬರ ಮಾತ್ರ ಇಲ್ಲ ಸರ್, ಎಣ್ಣೆ ಮಾತ್ರ ಹೊಡೆಯಿಲ್ಲ ಸರ್. ಅದು ಒಂಥರ ಮಂಡ ತಳಿ ಅಂತಾರೆ ಸರ್, ಮಂಡ ತಳಿಗಿಂತ ಹತ್ತದ ಸರ್ ಅದು. ಆ ವರ್ಷ ನನಗೆ 1,82,000, ಸುಮಾರು 2 ವರ್ಷದವರೆಗೆ ಅದು ನನಗೆ ಅಂದರೆ 6 ತಿಂಗಳಿಂದ ಸ್ಟಾರ್ಟ್ ಆದಮೇಲೆ 2 ವರ್ಷದವರೆಗೆ ಅದು ಫಸಲು ಬರ್ತಾ ಇರ್ತದೆ ಸರ್. ಡೈಲಿ ಯಾರು ಏನೇ ಇದು ಆದರೂ ಕೂಡ ಸರ್ ಅದನ್ನು ಡೈಲಿ ನಾವು ಹರಲೇಬೇಕು ಸರ್. ಅದು ಹರಿದೇ ಇದ್ದರೆ ಅದು ಲುಕ್ಷಣ ಹಾಕೊಂತ ಹೋಗಿ ಸರ್. ಹಂಗೆ ನನಗೆ ತಂದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ನಾಟಿ ಮಾಡೋವರೆಗೂ ನನ್ನ ಜೊತೆ ನಿಂತ್ಕೊಂಡು ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಸರ್, ಭೀಮಣ್ಣ ಮಾಸ್ಟರ್ ಅವರು. ಆದಮೇಲೆ ನನಗೆ ಅನುಭವವೂ ಕಡಿಮೆ ಸರ್, ಫಸ್ಟು ಅದ್ರ ಬಗ್ಗೆ ಅನುಭವವೂ ಕೊಡಿಸಿದ್ರು ಸರ್. ಮಾಡ್ತಾ ನನ್ನದು 15 ಗುಂಟೆ ಇದ್ದದ್ದು ಮಳೆ ಮರದ ವರ್ಷ 2 ವರ್ಷ ಆದಮೇಲೆ ಅದೇ ಬೀಜಗಳನ್ನು ಮತ್ತೆ ಡಬಲ್ ಮಾಡಿದ್ದೆ ಸರ್. ಅಂದರೆ 15 ಗುಂಟೆ ಇದ್ದದ್ದು 1 ಎಕರೆ, 1 ಎಕರೆಯಿಂದ ಹಿಡಿದು ಹಿಂಗೆ ಈ ಥರ ಮಾಡ್ತಾ ಬಂದೆ. ಮತ್ತು ಅದನ್ನು ಬೀಜಗಳ ಸಂಖ್ಯೆನೂ ಜಾಸ್ತಿ ಆಯ್ತು ಸರ್. ಆ ಬೀಜಗಳ ಸಂಖ್ಯೆ ಜಾಸ್ತಿ ಆದಮೇಲೆ ಅದನ್ನು ನಾನೇನು ಮಾಡಿದೆ, ಬೇರೆದವ್ರಿಗೆ ಕೊಡ್ತಾ ಇದ್ದೀನಿ ಸರ್. ಈಗ ನಮ್ಮ ಒಂದು ಹುಬ್ಳಿಯೊಳಗೆ CHD ಅಂತಲೂ ಅದನ್ನು ತೊಗೊಂಡ್ರು ಸರ್. ಮತ್ತು ಅದರಲ್ಲಿಂದ ನನಗೆ ಸಹಾಯಧನೂ ಬಂತು ಸರ್. ಒಟ್ಟಾರೆಯಾಗಿ ನಾನು ಆರ್ಥಿಕ ಒಂದು ಸದೃಢ ಆಗಕ್ಕೆ ಸುಗಂಧರಾಜ್ ನನಗೆ ಒಳ್ಳೆ ಬೆಳೆ ಅನಿಸ್ತಾರೆ. ಈ 12 ವರ್ಷದಿಂದ ಆ ಕಾರಣದಿಂದ ನಿರಂತರವಾಗಿ ಈ ಸುಗಂಧರಾಜ ಬೆಳೆಯನ್ನು ತಾವು ತೆಗೀತಾ ಬರ್ತಾ ಇದ್ದೀರಿ ದಾವಲ್ ಸಾಬ್ ಅವರೇ, ಆರ್ಥಿಕವಾಗಿ ನಿಮಗೆ ಯಾವ ಥರದ ಬೆಂಬಲವನ್ನು ಈ ಬೆಳೆ ಕೊಟ್ಟಿದೆ ಈ ವರ್ಷಗಳಲ್ಲಿ? ಈ ವರ್ಷದಲ್ಲಿ ಜಾಸ್ತಿ ಆಗಿದೆ ಸರ್, ಈ ವರ್ಷದಲ್ಲಿ ಸುಗಂಧರಾಜರ ಒಂದು ಕ್ಷೇತ್ರ ಜಾಸ್ತಿ ಆಗಿದೆ. ನಾವು ಮೊದಲು ಬೆಳಿಬೇಕಾತಪ್ಪ ಅಂತಂದ್ರೆ 80 ರಿಂದ ಎವರೇಜ್ 150 ರೂಪಾಯಿವರೆಗೆ ನನಗೆ ರೇಟ್ ಸಿಗ್ತಿದೆ ಸರ್. ಈಗ ಜಾಸ್ತಿ ಕ್ಷೇತ್ರವಾಗಿರೋದ್ರಿಂದ ಅದನ್ನು ತೆಗೆದುಕೊಳ್ಳೋಕ್ಕಂಥ ವ್ಯಕ್ತಿಗಳು ಏನಾದರೂ ಸರ್ ಡಿಮ್ಯಾಂಡ್ ಕಡಿಮೆ ಮಾಡಿದ್ದಾರೆ ಸರ್. ಯಾಕಂತಂದ್ರೆ ಒಬ್ಬರು ರೈತರಿಂದ ಇನ್ನೊಬ್ಬ ರೈತರು ಈ ಥರ ರೈತರು ತಂದಾಗ ಅಲ್ಲಿ ನಮಗೆ ಬೆಲೆ ಕಡಿಮೆ ಆಗುತ್ತೆ ಸರ್. ಅದರ ಹೂವಿನ ಒಂದು ಉತ್ಪಾದನೆ ಕಡಿಮೆ ಇದ್ದಾಗ ನಮ್ಮ ಬೆಲೆ ಏನಾಗ್ತದೆ ಸರ್ ಜಾಸ್ತಿ ಆಗ್ತದೆ. ಆ ಒಂದು ಕಾರಣಕ್ಕೆ ನಮ್ಮ ರೈತರು ಅದನ್ನು ಭಾಳ ಇದು ಮಾಡಿಬಿಟ್ಟು ಸರ್. ಅಂದರೆ ಡಿವೈಡೆಡ್ ಸಿಸ್ಟಮ್ ಅಂದ ಸರ್, ಒಬ್ರಲಿಂದ ಒಬ್ರು ಹಿಂಗೆ ಡಿವೈಡ್ ಸಿಸ್ಟಮ್ ಮಾಡಿ ಹೆಚ್ಚು ಇದು ನಮ್ಮ ಅಳವಂಡಿ ಹೋಬಳಿ ಕ್ಷೇತ್ರದೊಳಗೆ ಜಾಸ್ತಿ ಇದು ಸುಗಂಧರಾಜ್ ಬೆಳೀತಾ ಇದ್ದಾರೆ ಸರ್. ಈಗ ಕೊಪ್ಪಳದಲ್ಲಿ ರೀಸೆಂಟಾಗಿ ಬೆಳೀತಾ ಇದ್ದಾರೆ ಸರ್. ಅದನ್ನು ತರೋದು ಅಂದ್ರೆ ಹಬ್ಬಪ್ಪ ಅಂದರೆ 1 ಕ್ವಿಂಟಲ್ ಜಾಸ್ತಿ ಆಗುತ್ತೆ ಸರ್ ನಮ್ಮ ಮಾರ್ಕೆಟ್ ಕೊಪ್ಪಳ ಮಾರ್ಕೆಟ್ ಸರ್. ಅದನ್ನು ಜಾಸ್ತಿ ಉಪಯೋಗನೂ ಮಾಡೋದಿಲ್ಲ ಸರ್, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಲಗ್ನ ಬಂದಂಥ ಸಂದರ್ಭದೊಳಗೆ ಅದರಾಗಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಹಾಗಾಗಿ ಅದರ ಒಂದು ಇದರಲ್ಲಿಂದ ನಮಗೆ ಬೆಲೆ ಈಗ ಸ್ವಲ್ಪ ಕಡಿಮೆ, 30 ರಿಂದ 40 ರೂಪಾಯಿ 50 ರೂಪಾಯಿ ನಮಗೆ ಈಗ ರೇಟ್ ಸಿಗ್ತಾ ಇದೆ ಸರ್ ಈಗ ಪ್ರೆಸೆಂಟ್. ಇದರಿಂದ ನಿಮಗೆ ಆರ್ಥಿಕವಾಗಿ ಲಾಭ ಆಗ್ತದನೋ ಹೆಂಗೆ ಆಗಿದೆ ಸರ್? ಒಂದು ದಿನಕ್ಕೆ 500 ನಾನು ಎವರೇಜ್ ಇಡ್ಬಿಟ್ಟೀನಿ ಸರ್. 500 ರಿಂದ 1,000 ರೂಪಾಯಿ ಅಂದ್ರೆ ಕಡಿಮೆ ಅಂದ್ರೆ ಬರುತ್ತೆ ಸರ್. ಬಂದಾಗ ತಿಂಗಳಿಗೆ 20-25 ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಬರುತ್ತೆ ಸರ್. ತಿಂಗಳಿಗೆ ಬಂದಾಗ ನಾನು ಇದನ್ನು 1 ಎಕರೆ ಈ ಥರ ಮಾಡಿದಾಗ ನಾನು ಅದನ್ನು ಆಳೆಯನ್ನು ಒಂದು ಸಮಸ್ಯೆನ ನಿಗಿಸ್ತೇನೆ ಸರ್. ಅದು ಅದ್ರ ಜೊತೆ ನನಗೆ ಗೊಬ್ಬರ ಏನಾದರೂ ಬೇಕಂದರೆ ಅದನ್ನು ನಿಗಿಸ್ತೇನೆ ಸರ್. ನನಗೆ ಮನೆಯ ಖರ್ಚು ವೆಚ್ಚಗಳನ್ನು ಅದನ್ನು ನಿಗಿಸ್ತೇನೆ ಸರ್. ಇನ್ನು ಉಳಿಕಿದ್ರನ್ನು ಬೇರೆ ಬೇರೆ ಬೆಳೆಗಳನ್ನು ಸರ್, ಕೃಷಿ ಬೆಳೆಗಳನ್ನು ಮತ್ತು ಅದರ ಜೊತೆ ತೋಟಗಾರಿಕೆ ಬೆಳೆಗಳನ್ನು ಅದನ್ನು ಬೆಳೀತಾ ಇದ್ದೀನಿ ಸರ್. ನನಗೆ ಒಟ್ಟಾರೆಯಾಗಿ ದಲ್ಲಾಳಿಗಳಿಂದ ನಾನು ಮುಕ್ತಿ ಆಗಿದೆ ಸರ್. ಈ ಒಂದು ಬೆಳೆ ಮಾಡೋದ್ರ ಮುಖಾಂತರ ಅಂದರೆ ಹೆಚ್ಚು ಹೆಚ್ಚು ಬೆಳೆತಾ ಇಲ್ಲ, ನನಗೆ ಆರ್ಥಿಕವಾಗಿ ಎಷ್ಟು ಬೇಕು ಅದನ್ನು ಮಾತ್ರ ನಾನು ಅಷ್ಟು ಬೆಳೆದು ಅದ್ರ ಜೊತೆ ಬೇರೆ ಬೆಳೆಗಳನ್ನು ಬೆಳಕಂತ ಆರ್ಥಿಕವಾಗಿ ನಾನು ಸದೃಢನಾಗಿದ್ದೀನಿ ಸರ್. ಬೇರೆ ಬೇರೆ ಬೆಳೆಗಳು ಅಂತಂದರೆ ಏನೇನು ಬೆಳಿತೀರಿ ಇದಾವಲ್ಲಿ? ಇದ್ರ ಜೊತೆ ಸರ್ ಉಳ್ಳಾಗಡ್ಡಿ ಬೆಳೆದೀನಿ ಸರ್, ಈ ತೋಟಗಾರಿಕೆ ಬೆಳೆಗೆ. ಈ ವರ್ಷ ಬಾಳೆನೂ ಬೆಳೆದಿದ್ದೀನಿ ಸರ್, ನನಗೆ ಒಂದು ಸ್ವಲ್ಪ ಲೇಟ್ ಆಗೋದಕ್ಕೆ ಬಾಳೆ ಬೆಳೆಯಕ್ಕೆ ಆಗಲಿಲ್ಲ ಸರ್. ಮುಂದೆ ವರ್ಷ ಆಗಸ್ಟ್ ತಿಂಗಳಲ್ಲಿ ಹಚ್ಚಿದ್ರೆ ನನಗೆ ಚಲೋ ಅಂತಂದ್ರೆ ಸರ್ ಆಗಸ್ಟ್ ತಿಂಗಳು ಬಾಳೆನೂ ಮಾಡ್ತಾ ಇದ್ದೀನಿ ಸರ್. ಅದ್ರ ಜೊತೆ ಕೃಷಿ ಮೆಕ್ಕೆಜೋಳ ಸರ್, ಮತ್ತು ಈ ವರ್ಷ ನಮ್ಮ ಭಾಗದಾಗ ಚಿಟ್ಟಿ ಗುಲಾಬಿ ಅಂತೇಳಿ ಸರ್ ಅದನ್ನು ಬೆಳೀತಾ ಇದ್ದಿಲ್ಲ ಸರ್. ಈ ವರ್ಷ ಅದು ಕೂಡ ಹೊಸ ಪ್ರಯೋಗ ಡಿ ಡಿ ಸಾವಿರ ಒಂದು ಸಹಯೋಗದೊಳಗೆ ಸರ್, ಮತ್ತು ಕೃಷಿ ವಿಸ್ತರಣಾ ಕೇಂದ್ರ ಮುಂದಾಳು ಎಂ ಬಿ ಪಾಟೀಲ್ ಸರ್ ಮತ್ತು ಪ್ರದೀಪ್ ಸರ್ ಒಂದು ಮುಂದಾಳತ್ವದೊಳಗೆ ಅದು ಕೂಡ ನಾನು ಸಫಲತೆ ಕಾಣ್ತೀನಿ ನನ್ನ ಭರವಸೆ ಮೇಲೆ. ಈ ವರ್ಷ ಅದನ್ನು ಕೂಡ ನಾಟಿ ಮಾಡಿದ್ದೇನೆ ಸರ್. ಅದ್ರ ಜೊತೆ ಚೆಂಡು ಕೂಡ ನಾಟಿ ಮಾಡಿದ್ದೇನೆ ಸರ್. ಅದ್ರ ಜೊತೆ ಇನ್ನೊಂದು ಹೊಸ ವೆರೈಟಿ ಮೈಸೂರು ಭಾಗದಲ್ಲಿ ಬೆಳೀತಾ ಇದ್ದಾರೆ ಸರ್, ಟೆನ್ನಿಸ್ ಬಾಲ್ ಅಂತೇಳಿ ಸರ್ ಚೆಂಡು ಹೋಗೋದು. ಅದನ್ನು ಕೂಡ ಒಂದು 3,500 ಆಗಿ ನಾನು ಈ ವರ್ಷ ನಾಟಿ ಮಾಡಿದ್ದೀನಿ ಸರ್. ಅಂದರೆ ಹೊಸತನ್ನ ಸರ್. ಈಗ ರೈತರು ನಾವು ಹೆಂಗಂದ್ರೆ ಒಂದು ಬೆಳೆ ಬೆಳೀತಾ ಇದ್ದಪ್ಪ ಅಂತಂದ್ರೆ ಅವ್ರು ನೋಡಿ ಇನ್ನೂ ಅದನ್ನೇ ಬೆಳೆ ಕತ್ಬಿಡ್ತಾರೆ ಸರ್. ಬಟ್ ಮಾರ್ಕೆಟಿಂದ ಯಾವುದು ವಿಚಾರ ಮಾಡಲ್ಲ ಸರ್. ನಂದು ಒಂದು ಸ್ವಭಾವ ಹೊಸತನಗಳನ್ನು ತಂದರೆ ಮಾರ್ಕೆಟಿಂಗ್ನಲ್ಲಿ ನಮಗೂ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಸರ್. ಅದು ಆ ಒಂದು ಇದನ್ನು ನೋಡಿಕೊಂಡು ನಾನು ಬೆಳೀತಾ ಇದ್ದೀನಿ ಸರ್ ಈ ಪ್ರೆಸೆಂಟ್ ಸರ್. ಈಗ ಈ 12 ವರ್ಷಗಳಿಂದ ಈ ಫ್ಲೋರಿಕಲ್ಚರಲ್ಲಿ ತಾವಿದ್ದೀರಿ, ಈಗಾಗಲೇ ಎಲ್ಲ ಅನುಭವಗಳನ್ನು ತಾವು ಪಡ್ಕೊಂಡಿದ್ದೀರಿ ಈ ಪುಷ್ಪ ಕೃಷಿಯಲ್ಲಿ. ಇವಾಗ ಹೊಸದಾಗಿ ಈಗ ಪುಷ್ಪ ಕೃಷಿಗೆ ಬರಬೇಕು ಅನ್ನುವಂಥ ಯುವ ರೈತರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂತಂದರೆ ಇಲ್ಲಿ ಬೆಳೆಯೋದಷ್ಟೇ ಅಲ್ಲ, ಅದರ ವ್ಯಾಪಾರದ ಬಗ್ಗೆನೂ ಆಲೋಚನೆ ಮಾಡಬೇಕು. ಒಬ್ಬ ರೈತ, ಒಬ್ಬ ಕೃಷಿಕ ಅಂತ ಅಂದ್ರೇನು, ಭೂಮಿಯಿಂದ ಏನು ಬೆಳೆ ಬರುತ್ತೆ ಆ ವಿಷಯಕ್ಕಷ್ಟೇ ಸೀಮಿತ ಆಗದೆ ಪೂರ್ತಿಯಾಗಿ ವ್ಯಾಪಾರದ ಬಗ್ಗೆನೂ ಆಲೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಈ ಎಲ್ಲ ವಿಷಯಗಳಲ್ಲಿ ತಮ್ಮ ಅನುಭವದ ಪ್ರಕಾರ ಈ ಪುಷ್ಪ ಕೃಷಿ ಮಾಡಬೇಕು ಅನ್ನೋರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಫಸ್ಟ್ ಪುಷ್ಪ ಕೃಷಿ ಮಾಡಬೇಕಾತಪ್ಪ ಅಂತಂದ್ರೆ ಸರ್ ಅತಿ ನಾವು ಒಂದೇ ಪೀಕಿನ ಇಲ್ಲಿ ನಾವು ನಮ್ಮ ಒಂದು ಬುದ್ಧಿನ ಕೊಡಬಾರ್ದು ಸರ್. ನನ್ನ ಒಂದು ಅನಿಸಿಕೆ ಪ್ರಕಾರ ಸರ್ ಪುಷ್ಪ ಜೊತೆ ಇನ್ನ ಪರ್ಯಾಯವಾಗಿ ಸರ್ ಅಂದ್ರೆ ಮಿಶ್ರ ಬೆಳೆಗಳನ್ನು ಮಾಡಿ, ಮಿಶ್ರ ಬೆಳೆ ಮಾಡೋದ್ ಮುಖಾಂತರ ಒಂದು ಫಲಪುಷ್ಪದೊಳಗೆ ಮಿಶ್ರ ಬೆಳೆ ಸರ್ ಅಂದರೆ ಅದರಲ್ಲಿ ಚೆಂಡು ಅಂತ ಬರುತ್ತೆ ಸರ್, 45 ದಿನಗಳಲ್ಲಿ ಅದು ಹೂಗಳನ್ನು ಬರುತ್ತೆ, ಮತ್ತು ಅದ್ರ ಜೊತೆ ಗಲಾಟ ಅಂತ ಹೇಳಿ ಬರುತ್ತೆ ಸರ್, ಬೇರೆ ಬೇರೆಗಳನ್ನು. ಈ ನಮಗೆ ಸುಗಂಧ ರಾಜ್ಯ ಅಂತಲೇ ಒಂದು ಬೆಳೆದ್ರೆ ಅದ್ರ ಮೇಲೇ ನಾವು ಡಿಪೆಂಡ್ ಆಗಬೇಕು ಸರ್. ಆರ್ಥಿಕವಾಗಿ ನಾವು ದುಡ್ಡು ಹಾಕಿಬಿಟ್ಟು ಅದು ರೇಟ್ ಸಿಗದೇ ಇದ್ದರೆ ನಾವು ಖಿನ್ನತೆಗೊಳಗಾಡ್ತೀವಿ ಸರ್ ರೈತರು. ಹಾಗಾಗಿ ರೈತರು ಸಫಲತೆ ಕಾಣಲಿಕ್ಕೆ ಆಗ್ತಾ ಇಲ್ಲ, ಈ ಒಂದು ಕಾರಣದಿಂದ ಅವ್ರು ಸಫಲತೆ ಕಾಣ್ತಾ ಇಲ್ಲ ಸರ್. ಅದ್ರ ಜೊತೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆದ್ರೆ ಅದಾಗ್ತದೆ. ಹಾಗಾಗಿ ರೈತರು ಯಾರೊಬ್ಬ ರೈತರು ಬೆಳೀತಿರ್ತಾರೆ ಅದನ್ನು ಆ ಕ್ಷೇತ್ರಕ್ಕೆ ಎಷ್ಟು ಸಂಬಂಧಪಟ್ಟಿರ್ತೈತೆ ಅಷ್ಟು ಅದನ್ನು ನೋಡಿಬಿಟ್ಟು ನೀವು ಬೆಳೀರಿ ಸರ್ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಸಂತೋಷ ದವಲ್ ಸಾಬ್. ಈ ಪುಷ್ಪ ಕೃಷಿಯಲ್ಲಿ ಸುಮಾರು 12 ವರ್ಷಗಳಿಂದ ತಾವು ಪಡ್ಕೊಂಡ ಅನುಭವಗಳು, ಅದರ ಲಾಭ ನಷ್ಟಗಳು ಎಲ್ಲದ್ರ ಬಗ್ಗೆನೂ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಓಕೆ, ತಮಗೂ ಧನ್ಯವಾದಗಳು ಸರ್. ಇದುವರೆಗೆ ಸುಗಂಧರಾಜ ಬೇಸಾಯ ಕುರಿತು ದಾವಲ್ ಸಾಬ್ ಫಕೀರ್ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ಇಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ.

ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಇದೇ ನವೆಂಬರ್ 23ರಿಂದ 27ರವರೆಗೆ ನಡೆಸಲಾಗುತ್ತಿದ್ದು, ಎಲ್ಲಾ COVID-19 ಸುರಕ್ಷತಾ ಮಾರ್ಗಸೂಚಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಅಲ್ಬೆಂಡಜಾಲ್ ಮಾತ್ರೆಯನ್ನು ಸ್ಪರ್ಶಿಸದೆ ನೇರವಾಗಿ ಚಮಚದಲ್ಲಿ ಇರಿಸಿ ಕೊಡಲಾಗುವುದು. ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತೆಯರು ಮನೆಗಳಿಗೆ ಭೇಟಿ ಕೊಟ್ಟು 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಮತ್ತು ಹದಿಹರೆಯದವರಿಗೆ ಅಲ್ಬೆಂಡಜಾಲ್ ಮಾತ್ರೆ ನೀಡುತ್ತಾರೆ. ತಪ್ಪದೇ ತೆಗೆದುಕೊಳ್ಳಿ. ಈ ಮೂಲಕ ಜಂತುಹುಳು ಮುಕ್ತ ಹಾಗೂ ಆರೋಗ್ಯವಂತ ಕರ್ನಾಟಕ ಮಾಡಲು ಸಹಕರಿಸಿ. ಗಮನಿಸಿ, ಅನಾರೋಗ್ಯ ಹೊಂದಿರುವ ಅಥವಾ ಇತರೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವ ಮಕ್ಕಳು ಮತ್ತು ಹದಿಹರೆಯದವರಿಗೆ ಅಲ್ಬೆಂಡಜಾಲ್ ಮಾತ್ರೆ ನೀಡಲಾಗುವುದಿಲ್ಲ. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬಳ್ಳಾರಿ. ನಮಗೆಲ್ಲ ಮುತ್ತಿನಂಥ ಕಾಳ